ಇದರಲ್ಲಿ ಪ್ರಮುಖವಾಗಿ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಯಾವೆಲ್ಲ ಒಂದು ಪ್ರಮುಖ ಕೀಟಗಳು ಬರ್ತವೆ, ಮತ್ತೆ ಇದು ರಾಸಾಯನಿಕ ಕ್ರಮ, ರಾಸಾಯನಿಕ ಅಲ್ಲದ ಕ್ರಮಗಳು ಕೂಡ ಯಾವ ರೀತಿ ನಾವು ಅನುಸರಿಸಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಜೊತೆ ಇವರು ಮಾಹಿತಿ ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ, ಈ ಒಂದು ಬೆಳೆಯ ವಸ್ತುಸ್ಥಿತಿ ಯಾವ ರೀತಿಯಿಂದ ಇದೆ ಅಂತ ಸಂಕ್ಷಿಪ್ತ ಪರಿಚಯದೊಂದಿಗೆ, ಅರಿಶಿಣ ಮತ್ತು ಶುಂಠಿ ಬೆಳೆ. ಈಗ ಸರ್, ನಮ್ಮಲ್ಲಿ ಶುಂಠಿ ಮತ್ತು ಅರಿಶಿಣ ಒಂದು ಪ್ರಮುಖವಾದ ಸಾಂಬಾರು ಬೆಳೆಯಾಗಿದೆ ಕರ್ನಾಟಕದಲ್ಲಿ. ಇಲ್ಲಿ ಸುತ್ತಮುತ್ತಲು ಶಿವಮೊಗ್ಗ ಸುತ್ತಮುತ್ತಲು ಚೆನ್ನಾಗಿ ಬೆಳೀತಾ ಇದೆ, ಎಸ್ಪೆಷಲಿ ಶುಂಠಿಯನ್ನು ತುಂಬಾ ಬೆಳೀತಾ ಇದ್ದಾರೆ. ಈ ಬೆಳೆಗಳಲ್ಲಿ ಹಲವಾರು ಔಷಧೀಯ ಗುಣಗಳಿದೆ. ಈ ಆಯುರ್ವೇದದಲ್ಲಿ ಸಾಮಾನ್ಯ ಶುಂಠಿ ಮತ್ತು ಅರಿಶಿಣ ತುಂಬಾ ಚೆನ್ನಾಗಿ ಅದರ ಮಹತ್ವ ಪಡೆದಿದೆ. ಇದನ್ನು ಪೂರ್ತಿ ಬೆಳೆಯಾಗಿ ಅಥವಾ ಕೆಲವೊಂದು ಕಡೆ ಕಬ್ಬು, ತೆಂಗು ಮತ್ತು ಅಡಿಕೆ ತೊಳೆದು ಮಧ್ಯಂತರ ಬೆಳೆಯಾಗಿ ಬೆಳೀತಾರೆ. ಈ ಬೆಳೆನ ನಮ್ಮ ರೈತರು ಇಲ್ಲಿ ಶಿವಮೊಗ್ಗ ಸುತ್ತಮುತ್ತಲು ತುಂಬಾ, ಅದು ಎಸ್ಪೆಷಲಿ ಶುಂಠಿಯನ್ನು ಜಾಸ್ತಿ ಬೆಳೀತಾರೆ. ಆದ್ರೆ ಶುಂಠಿ ಬೆಳೆಯಲ್ಲಿ ಅಥವಾ ಅರಿಶಿನ ಬೆಳೆಯಲ್ಲಿ ಹಲವಾರು ಕೀಟಗಳನ್ನು ಅದ್ರ ಬಾಧಿಸ್ತವೆ. ಏನೇ ಅವರು ಉತ್ತಮವಾದ ತಳಿ ಇರಬಹುದು ಅಥವಾ ಬೇಸಾಯ ಕ್ರಮ ಉಪಯೋಗಿಸಿದ್ರು ಈ ಕೀಟಗಳ ಬಾಧೆ ಜಾಸ್ತಿ ಇದೆ. ಕೆಲವೊಂದು ಕೀಟಗಳು ಚೆನ್ನಾಗಿ ಬಾಧಿಸ್ತವೆ, ಅವಾಗ ಏನಾಗುತ್ತೆ ಅಂದ್ರೆ ಅವರು ನಿರೀಕ್ಷಿತ ಮಟ್ಟದಲ್ಲಿ ಶುಂಠಿ ಇಳುವರಿ ಬರ್ತಾ ಇಲ್ಲ. ಹಾಗಾಗಿ ಈ ಶುಂಠಿ ಮತ್ತು ಅರಿಶಿನ ಬೆಳೆದಾಗ ರೈತರು ಪ್ರಾರಂಭ ಹಂತದಲ್ಲೇ ಕೆಲವೊಂದು ಮುಂಜಾಗ್ರತಾ ಕ್ರಮ ತಗೊಂಡು ಶುಂಠಿ ಚೆನ್ನಾಗಿ ಬರುವಾಗೆ, ಇಳುವರಿ ಚೆನ್ನಾಗಿ ಬರುವಾಗೆ ಅದನ್ನ ಕಾಪಾಡ್ಕೋಬೇಕು. ಈಗ ಪ್ರಮುಖ ಕೀಟಗಳಿಗೆ ಬಂದ್ರೆ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಯಾವೆಲ್ಲ ಒಂದು ಪ್ರಮುಖ ಕೀಟಗಳು ಅಂತ ಹೇಳ್ಬೋದಾ ಮೇಡಮ್? ಈ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಸರ್, ಸಾಮಾನ್ಯವಾಗಿ ಕಾಂಡ ಮತ್ತು ಕೈ ಕೊರಕ ಅಂತ ಒಂದಿದೆ, ಅದು ಕೋನೋಗಿತ ಸ್ಪಂಕ್ಟಿಫೆರಾಲಿಸ್ ಅಂತ ಹೇಳ್ತಾರೆ, ಈ ಪತಂಗ ಜಾತಿಗೆ ಸೇರಿದ್ದು. ಇನ್ನೊಂದು ಬೇರು ಕಾಂಡದ ಶಲ್ಕ ಕೀಟ ಅಂತ ಹೇಳ್ತೀವಿ, ಈ ಒಂದು ರಸ ಹೀರುವ ಕೀಟ ಅದು. ಅದ್ರ ಬಿಟ್ರೆ ಇನ್ನೊಂದು ಎಲೆ ಸುರುಳಿ ಕೀಟ ಅಂತ ಇರ್ತದೆ, ಹೆಸರೇ ಹೇಳುವಾಗೆ ಎಲೆನ ಸುರುಳಿ ಮಾಡಿ ಅದು ಎಲೆನ ಹಾಳು ಮಾಡ್ತವೆ. ಇನ್ನೊಂದು ಥ್ರಿಪ್ಸ್ ನುಸಿ ಅಂತ, ಈ ಸಣ್ಣದು ನೋಡಿ ಹೇರ್ ತರ ಬರುತ್ತೆ ನೋಡಿ, ಇದು ನಾಲ್ಕು ಪ್ರಮುಖ ಕೀಟಗಳು. ಇದ್ರ ಜೊತೆಗೆ ಅಲ್ಲಲ್ಲಿ ಮಾತ್ರ ಬೇರು ಕಾಂಡ ನೋಣ ಅಂತ ಒಂದು ಬರುತ್ತೆ, ಅದು ಒಂಥರ ಈ ನೊಣದ ಜಾತಿ ಸೇರಿದೆ. ಇವು ಐದು ಒಂದು ಪ್ರಮುಖ ಕೀಟಗಳು ಈ ನಮ್ಮ ಶುಂಠಿ ಬೆಳೆಯನ್ನ ಅಥವಾ ಅರಿಶಿನ ಬೆಳೆಯನ್ನ ಆ ಬೆಳೆಯ ವಿವಿಧ ಹಂತದಲ್ಲಿ ಬಾಧಿಸ್ತವೆ. ಕಾಂಡ ಮತ್ತು ಕಾಯಿ ಕೊರಕ ಕೀಟ ಇದು ಪ್ರಮುಖ ಕೀಟ ಅಂತ ಹೇಳ್ಬಹುದು ಅಲ್ವಾ ಮೇಡಮ್? ಇದರಲ್ಲಿ ಮತ್ತೆ ಮುಖ್ಯ ಕೀಟ ಕೂಡ, ಇದು ಹೆಚ್ಚಿನ ಒಂದು ಹಾನಿ ಮಾಡ್ತಕ್ಕಂತ ಕೀಟ ಕೂಡ. ಇದರ ಒಂದು ಹಾನಿಯ ಲಕ್ಷಣಗಳಿಗೆ ಬಂದರೆ, ಈ ಕೀಟದ ಒಂದು ಚರಿತ್ರೆಗೆ ಬಂದ್ರೆ, ಜೀವನ ಚರಿತ್ರೆಗೆ ಬಂದ್ರೆ, ಮತ್ತೆ ನಿರ್ವಹಣಾ ಕ್ರಮಗಳಿಗೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಲ್ಲ ನೋಡಿ ಸರ್? ಕಾಂಡ ಮತ್ತು ಕಾಯಿ ಕೊರಕನ ನಿಮಗೆ ಹೇಳಿದಾಗೆ ಅದು ಒಂದು ಪತಂಗ ಜಾತಿ ಸೇರಿದ ಕೋನೋಗೇತ ಸ್ಪಂಕ್ಟಿಫೆರಾಲಿಸ್ ಅಂತ. ಇದೊಂದು ಅತ್ಯಂತ ಹಾನಿಕಾರಕ ಕೀಟ ಅಂತ ಹೇಳ್ಬೋದು ಶುಂಠಿ ಬೆಳೆಯಲ್ಲ ಅಥವಾ ಅರಿಶಿನ ಬೆಳೆಯಲ್ಲಿ. ಇದು ಏನ್ ಮಾಡ್ತೇವೆ, ಪ್ರೌಢ ಕೀಟ ಸ್ವಲ್ಪ ಸಾಧಾರಣ ಮೀಡಿಯಂ ಗಾತ್ರ ಇರ್ತವೆ. ಅದನ್ನ ಪತ್ತೆ ಹಚ್ಚೋದು ಹೇಗೆ ಅಂದ್ರೆ, ರೈತರು ಹೊಲಗಳಿಗೆ ಹೋದಾಗ ಸಣ್ಣ ಮೀಡಿಯಂ ಗಾತ್ರದ ಒಂದು ಪತಂಗ ಹಾರಾಡ್ತಾ ಇತ್ತು. ಪತಂಗದ ರೆಕ್ಕೆಗಳು ಸಾಮಾನ್ಯ ಕಿತ್ತಳೆ ಹಳದಿ ಬಣ್ಣ ಇರ್ತವೆ, ಮತ್ತೆ ಆ ಹಳದಿ ಬಣ್ಣದ ರೆಕ್ಕೆಗಳಲ್ಲಿ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳಿರ್ತವೆ, ಕಪ್ಪು ಚುಕ್ಕೆ ಇರ್ತವೆ ಹಳದಿ ಬಣ್ಣದ ರೆಕ್ಕೆಯಲ್ಲಿ. ಮತ್ತೆ ಬೆನ್ನಿನ ಮೇಲೆ ಸಹ ಚುಕ್ಕೆಗಳು, ಕಪ್ಪು ಚುಕ್ಕೆಗಳು ಕಂಡು ಬರ್ತವೆ. ಇದು ನಮ್ಮ ಕಾಂಡ ಮತ್ತು ಕಾಯಿ ಕೊರಕ ಕೀಟದ ಒಂದು ಪ್ರೌಢ ಕೀಟ ಅಥವಾ ಪತಂಗ ಅಂತ ಹೇಳ್ಬೋದು. ಇದು ಅರಿಶಿನದ ಬೆಳೆಯಲ್ಲಿ ತೀವ್ರ ಹಾನಿಕಾರಕ ಕೀಟ, ಶುಂಠಿನೂ ಬಾಧಿಸ್ತವೆ ಬಟ್ ಅರಿಶಿನ ತುಂಬಾ ಹಾನಿಕಾರಕ ಕೀಟ. ಪ್ರೌಢ ಕೀಟ ಸಾಮಾನ್ಯವಾಗಿ ಮೀಡಿಯಂ ಗಾತ್ರದ ಪತಂಗ ಆಗಿರ್ತವೆ, ರೆಕ್ಕೆ ಬಿಡಿಸ್ತು ಓಪನ್ ಆಗಿ ಹಾರ್ತು ಅಂತಂದ್ರೆ ಒಂದು 20 ಮಿಲಿಮೀಟರ್ ಅಷ್ಟು ಇರ್ತವೆ. ಇದು ಆ ರೆಕ್ಕೆಗಳು ನಾನು ಈಗ ಹೇಳಿದಂಗೆ ಕಿತ್ತಳೆ ಹಳದಿ ಬಣ್ಣದ ಮಿಶ್ರಿತ ಇದ್ದು ರೆಕ್ಕೆಗಳ ಮೇಲೆ ಕಪ್ಪು ಚುಕ್ಕೆಗಳಿರ್ತವೆ. ಪೂರ್ಣ ಬೆಳವಣಿಗೆ ಹೊಂದಿದ ಮರಿ ಹುಳುಗಳು ಇರ್ತಾವಲ್ಲ, ಅದು ಒಂಥರ ತೆಳು ಕಂದು, ಮಾಸಲು ತೆಳು ಕಂದು ಬಣ್ಣದ ಬಣ್ಣ ಹೊಂದಿರ್ತವೆ, ಮತ್ತು ಮೈ ಮೇಲೆ ಸ್ವಲ್ಪ ಕೂದಲುಗಳನ್ನ ಹೊಂದಿರ್ತವೆ. ಇದನ್ನ ನಾನು ಏನಕ್ಕೆ ಹೇಳಿದೆ ಅಂದ್ರೆ, ರೈತರುಗಳು ಹೊಲಗಳಿಗೆ ಹೋದಾಗ ಇದೊಂದು ಕಾಂಡ ಮತ್ತು ಕಾಯಿ ಕೊರಕ ಅಂತ ಹುಳು ಹಂತದಲ್ಲಾಗ್ಲಿ ಅಥವಾ ಪತಂಗದ ಹಂತದಲ್ಲಾಗಿ ಪತ್ತೆ ಹಚ್ಚಬಹುದು. ಇನ್ನು ಹಾನಿಯ ಲಕ್ಷಣಗಳಿಗೆ ಬಂದಾಗ ಈ ಕೀಟಗಳು ಹೇಗೆ ಹಾನಿ ಮಾಡ್ತವೆ ಅಂದ್ರೆ, ಇದು ಅಷ್ಟೇ, ಇದು ಪತಂಗ ಜಾತಿಗೆ ಸೇರಿರೋದ್ರಿಂದ ಇದಕ್ಕೆ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರ್ತವೆ. ಆ ಮೊಟ್ಟೆಯಿಂದ ಮೊಟ್ಟೆ ಇಟ್ಟ ತಕ್ಷಣ ಒಂದು ವಾರದಲ್ಲಿ ಮರಿ ಹುಳು ಹೊರಗಡೆ ಬರ್ತವೆ. ಮರಿ ಹುಳುಗಳು ಕಾಂಡವನ್ನ ಕೊರೆಯೋದ್ರಿಂದ ಏನಾಗುತ್ತೆ ಅಂದ್ರೆ, ಸುಳಿ, ಆ ಒಂದು ಅರಿಶಿನ ಅಥವಾ ಶುಂಠಿಯ ಸುಳಿ ಇರ್ತವಲ್ಲ ಅದು ಹಳದಿ ಬಣ್ಣಕ್ಕಿರುತ್ತೆ. ಕ್ರಮೇಣವಾಗಿ ಅದು ಮಧ್ಯೆ ಸುಳಿನೇ ಒಂದು ಕೊರೆಯೋದ್ರಿಂದ ಆ ಸುಳಿ ಸಾಯ್ತವೆ. ಅಂತ ಸುಳಿಯನ್ನ ನಮ್ಮ ರೈತರು ಕೈಯಿಂದ ಎಳೆದ ತಕ್ಷಣ ಸುಲಭವಾಗಿ ಅದು ಹೊರಗಡೆ ಬರ್ತವೆ. ಮತ್ತೆ ಕಾಂಡದ ಮೇಲೆ ಕೊರೆಯೋದ್ರಿಂದ ಕಾಂಡದ ಮೇಲೆ ಈ ಹುಳುಗಳು ಏನ್ ಮಾಡ್ತವೆ ಅಂದ್ರೆ, ಕಾಂಡದ ಮೇಲೆ ಹರಿದಾಡ್ತವೆ, ಅಲ್ಲಿ ಚಿಕ್ಕದಾಗಿ ರಂಧ್ರ ಮಾಡ್ತವೆ. ರಂಧ್ರ ಮಾಡೋದ್ರಿಂದ ಮರಿ ಹುಳು ಏನ್ ಮಾಡ್ತವೆ, ಆ ಒಂದು ರಂಧ್ರಗಳಲ್ಲಿ ಹಿಕ್ಕೆಗಳನ್ನ ಇಟ್ಟು ಆ ಹಿಕ್ಕೆಗಳೆಲ್ಲ ಕಾಂಡದ ಒಂದು ರಂಧ್ರದಿಂದ ಹೊರಗಡೆ ಬರ್ತವೆ, ಕಾಂಡದ ರಂಧ್ರದಿಂದ. ಇದರಿಂದ ನಮ್ಮ ರೈತರು ಈ ಒಂದು ಕಾಂಡ ಮತ್ತು ಕಾಯಿ ಕೊರಕ ಇದೆ ಅಂತ ಗೊತ್ತು ಮಾಡ್ಕೋಬಹುದು. ಮತ್ತೆ ಮರಿ ಹುಳುಗಳು ಈ ನಾವು ಫಾಲ್ಸ್ ಶೂಟ್ ಅಂತ ಹೇಳ್ತೇವೆ, ಮಿಥ್ಯ ಕಾಂಡ ಅಂತ ಹೇಳ್ತೀವಲ್ಲ, ಆ ಒಂದು ಕಾಂಡವನ್ನ ಕೊರೆದು ಒಳಭಾಗದಲ್ಲಿರುವ ಅಂಗಾಂಶ ಎಲ್ಲ ತಿನ್ನೋದ್ರಿಂದ ಕೀಟದ ಬಾಧೆ ಎಲ್ಲೆಲ್ಲಿ ಕಾಂಡದಲ್ಲಿ ಕಂಡು ಬರುತ್ತೋ ಆ ಎಲ್ಲ ಕಾಂಡಗಳ ಎಲೆಗಳು ಕ್ರಮೇಣವಾಗಿ ಹಳದಿ ಬಣ್ಣಕ್ಕೆ ತಿರುತ್ತವೆ. ಆಮೇಲೆ ಹುಳು ಕೊರೆದು ಮಾಡಿದ ರಂಧ್ರದ ಮೂಲಕ ಈ ಒಂದು ಹಿಕ್ಕೆಗಳು ಅಥವಾ ತ್ಯಾಜ್ಯ ವಸ್ತುಗಳು ಹೊರಗಡೆ ಬರ್ತವೆ. ಕ್ರಮೇಣವಾಗಿ ಈ ಬಾಡಿದ ಅಥವಾ ಸೊರಗಿದ ಹಳದಿ ಬಣ್ಣದ ಕಾಂಡ ಇರ್ತವಲ್ಲ ಅದು ನಮಗೆ ಪೂರ್ತಿ ಕಾಣಿಸ್ತವೆ. ಕಾಂಡ ಎಲ್ಲೆಲ್ಲಿ ಕೊರೆದಿರುತ್ತೋ ಅದೆಲ್ಲ ಅಲ್ಲಿರೋ ಎಲೆಗಳೆಲ್ಲ ಹಳದಿ ಆಗಿರ್ತವೆ. ಇದು ಒಂದು ಹಾನಿಯ ಲಕ್ಷಣ. ಎಲ್ಲೆಲ್ಲಿ ಹಳದಿ ಬಣ್ಣದ ಎಲೆಗಳು ಇರ್ತವೋ, ಕಾಂಡಲ್ಲಿ ತೂತುಗಳಿರ್ತವೋ, ಆಮೇಲೆ ಕಾಂಡ ಎಲ್ಲ ಒಣಗ್ತಾ ಇರ್ತವೋ, ಇದು ಒಂದು ಹಾನಿಯ ಲಕ್ಷಣ. ಇನ್ನು ನಿರ್ವಹಣಾ ಕ್ರಮಕ್ಕೆ ಬಂತು ಅಂತಾದ್ರೆ ಸಾಮಾನ್ಯವಾಗಿ ನಾವು ಏಕದಮ್ಮು ನಾವು ರಾಸಾಯನಿಕ ಸಿಂಪರಣೆಗೆ ಹೋಗಬಾರ್ದು, ಆದಷ್ಟು ಸಾವಯವವಾಗಿ ಕಂಟ್ರೋಲ್ ಮಾಡಬೇಕು. ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಬಾಧಿತ ಕಾಂಡ ಮತ್ತೆ ಎಲೆಗಳು ಇರ್ತಾವಲ್ಲ ಅದನ್ನ ಹುಳುಗಳು ಸಹಿತ ಕಿತ್ತು ನಾಶ ಮಾಡ್ಬೇಕು. ಎಲ್ಲಿ ಮರಿ ಕೋಶ ಮೊಟ್ಟೆ ಎಲ್ಲ ಇರ್ತಾವಲ್ಲ ಪತಂಗ ಕಡ್ರೆ ಪತಂಗ ಅದನ್ನೆಲ್ಲ ಹಿಡಿದು ಸಾಯಿಸ್ಬೇಕು. ಮತ್ತೆ ಎಕರೆಗೆ ಒಂದು 100 ಕೆಜಿ ಬೇವಿನ ಹಿಂಡಿಯನ್ನ ಭೂಮಿಗೆ ಸೇರಿಸಬೇಕು. ನಮ್ಮ ರೈತರು ಏನ್ ಮಾಡ್ಬೇಕು ಅಂದ್ರೆ ಶುಂಠಿ ಅಥವಾ ಅರಿಶಿನ ಇಡ್ತೀವಿ ಅಂತ ಅಂದಾಗ ಒಂದ್ ವಾರ ಹತ್ತಿಸ ಮುಂಚೆ ಏನ್ ಭೂಮಿ ಉಳುಮೆ ಮಾಡ್ತಾರೋ ಆವಾಗ ಅದಕ್ಕೆ ಒಂದು 100 ಕೆಜಿ ಪ್ರತಿ ಎಕರೆಗೆ ಬೇವಿನ ಹಿಂಡಿನ ಸೇರಿಸಬೇಕು. ಮತ್ತೆ ಪತಂಗಗಳು ಹಗಲು ಹೊತ್ತು ಎಲೆಗಳ ಅಡಿಯಲ್ಲೇ ಕುಳಿತುಕೊಂಡಿರ್ತವೆ. ಅವುಗಳನ್ನ ಈ ಕೀಟಗಳ ಬಲೆಗಳ ಇರ್ತಾವಲ್ಲ ಆ ಬಲೆಗಳನ್ನ ಅಳವಡಿಸಿ ಹಿಡಿದು ಸಾಯಿಸ್ಬೇಕು. ಇನ್ನು ಕೀಟಗಳು ಪ್ರಾರಂಭದ ಹಂತದಲ್ಲಿ ಇದಾವೆ ಅಂದ್ರೆ ಯಾವುದೇ ತರ ರಾಸಾಯನಿಕ ಕೀಟನಾಶಕ ಹೋಗೋದು ಬೇಡ. 5% ಬೇವಿನ ಬೀಜದ ಕಷಾಯವನ್ನ ಸಿಂಪಡಿಸ್ಬೇಕು. ಅಕಸ್ಮಾತ್ ಬೇವಿನ ಬೀಜ ಇಲ್ಲ ಬೇವಿನ ಬೀಜದ ಕಷಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಾದ್ರೆ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ಹಲವಾರು ಬೇವಿನ ಆಧಾರಿತ ಕೀಟನಾಶಕಗಳಿದಾವೆ. ಅದು ಅಜಾಡರೆಕ್ಟಿನ್ ಇರ್ಬೋದು, ನಿಂಬಿಸಿಡಿನ್ ಇರ್ಬೋದು, ವಿಜಯ ನೀಮ್ ಇರ್ಬೋದು, ಹಲವಾರು ಒಂದು 25-30 ಇದೆ. ಅದನ್ನ 2-3 ಮಿಲಿ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಇಡೀ ಗಿಡ ಪೂರ್ತಿ ನೆನೆದು ಬೇರ್ವರೆಗೂ ತೊಯ್ಯೋ ತರ ಕೀಟನಾಶಕ ಸಿಂಪಡಿಸ್ಬೇಕು. ಅಕಸ್ಮಾತ್ ಆಗಿ ಇದರ ಬಾಧೆ ಜಾಸ್ತಿ ಆಯ್ತು ಅಂತ ಇಟ್ಕೊಳ್ಳಿ, ಆವಾಗ 0.25 ಮಿಲಿ ಸ್ಪೈನೋಸೈಡ್ 45 SC 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸ್ಬೇಕು ಆಯ್ತಾ. ಆಮೇಲೆ ಇನ್ನೊಂದು ಏನಂದ್ರೆ ಕೀಟಬಾಧೆ ಪ್ರಾರಂಭಿಕ ಲಕ್ಷಣ ಕಂಡು ಬಂದ ತಕ್ಷಣ ನಾವು ಇಮ್ಮಿಡಿಯೇಟ್ ಹತೋಟಿ ಕ್ರಮ ತಗೋಬೇಕು. ಒಂದ್ ಸಲ ಅದನ್ನ ಬಿಟ್ಟಿವಿ ಜಾಸ್ತಿ ಆಯ್ತು ಅಂದ್ರೆ ಹತೋಟಿ ಮಾಡೋದು ಕಷ್ಟ. ಆವಾಗ ಸಾವಯವವಾಗಿ ನಾವು ಹತೋಟಿ ಮಾಡಕ್ಕಾಗಲ್ಲ, ಅವಾಗ ರಾಸಾಯನಿಕವಾಗಿ ಮಾಡಬೇಕಾಗುತ್ತೆ. ಪ್ರಾರಂಭ ಹಂತದಲ್ಲಿ ಇದನ್ನ ಮಾಡಬೇಕು. ಈಗ ಇನ್ನೊಂದು ಪ್ರಮುಖ ಕೀಟ ಅಂತಂದ್ರೆ ಬೇರು ಕಾಂಡದ ಶಲ್ಕ ಕೀಟ ಅಂತ, ಇದು ಯಾವ ರೀತಿಯಿಂದ ಹಾನಿ ಮಾಡ್ತದೆ ಮತ್ತೆ ಹಾನಿಯ ಲಕ್ಷಣಗಳು ಜೊತೆಗೆ ನಿರ್ವಹಣಾ ಕ್ರಮಗಳನ್ನ ತಿಳಿಸ್ಕೊಡಿ ಮೇಡಮ್. ಸರ್, ಬೇರು ಕಾಂಡದ ಶಲ್ಕ ಕೀಟ ಇದೊಂದು ರಸ ಹೀರೋ ಕೀಟ. ಈಗ ನಾನು ಈಗಾಗಲೇ ಕಾಂಡ ಮತ್ತು ಕೈ ಕೊರಕ ಹೇಳಿದೆ, ಅದು ಕೊರಿಯೋ ಕೀಟ. ಇದು ರಸ ಹೀರುತ್ತೆ. ಇದೇನ್ ಮಾಡುತ್ತೆ, ಎಳೆಯ ಒಂದು ಭಾಗಗಳಿಂದ ರಸ ಹೀರ್ಕೊಂಡು ಗಿಡ ಎಲ್ಲ ಸೊರಗೋ ತರ ಮಾಡುತ್ತೆ. ಇದು ಬೆಳೆಯ ಕಟಾವಿಗೆ ಸಿದ್ಧವಾದ ಹಂತದಲ್ಲಿ ಏನ್ ಮಾಡುತ್ತಂದ್ರೆ ಬೇರು ಕಾಂಡಗಳನ್ನ ಜಮೀನಲ್ಲಿ ಅಥವಾ ಪಕ್ಕದಲ್ಲಿ ಸಂಗ್ರಹಿಸಿಟ್ಟಾಗ ಇದು ದಾಳಿ ಮಾಡೋ ಜಾಸ್ತಿ. ಎಲ್ಲೆಲ್ಲಿ ನಾವು ಸ್ಟಾಕ್ ಮಾಡಿರ್ತಾವ. ಈ ಪ್ರೌಢ ಹೆಣ್ಣು ಈಗ ಹೆಂಗೆ ಪತ್ತೆ ಹಚ್ಚಬಹುದು ರೈತರು ಅಂದ್ರೆ, ಪ್ರೌಢ ಈ ಹೆಣ್ಣು ಶಲ್ಕ ಕೀಟಗಳು 1 ಮಿಲಿಮೀಟರ್ ಅಷ್ಟೇ ಇದ್ದ ತುಂಬಾ ಚಿಕ್ಕದು, ತುಂಬಾ ಚಿಕ್ಕ 1 ಮಿಲಿಮೀಟರ್ ದಪ್ಪ ಇರ್ತವೆ. ಮತ್ತೆ ತಿಳಿ ಕಂದು ಬೂದು ಬಣ್ಣ ಇರ್ತವೆ. ಮತ್ತೆ ಇದು ಬೇರು ಕಾಂಡದ ಮೇಲೆ ಮತ್ತೆ ಹೊರ ಪೊರೆಯಂತೆ ಕಂಡು ಬರ್ತವೆ. ನೋಡಿದ ತಕ್ಷಣ ಪೊರೆ ಪೊರೆ ತರ ಕಾಣಿಸ್ತವೆ. ಏಕದಮ್ ಈ ಪತಂಗ ತರ ಎಲ್ಲ ಕೈಲಿ ಹಿಡ್ಕೊಳಕ್ ಬರ್ಲದೆ ಹೊಂಟ್ಕೊಂಡಿರುತ್ತೆ, ಆ ತರ ನೋಡ್ಕೋಬೇಕು. ಇದ್ರ ಹಾನಿ ಏನ್ ಮಾಡ್ತವೆ ಅಂದ್ರೆ, ಇದರಲ್ಲಿ ಈ ನಾವು ಕಾಂಡ ಕೊರಕ ತರ ಮೊಟ್ಟೆ ಮರಿ ಕೋಶ ಚಿಟ್ಟೆ ಅಂತ ಇರಲ್ಲ, ಇದರಲ್ಲಿ ಅಪ್ಸರೆ ಕೀಟ ಪ್ರೌಢ ಕೀಟ. ಮೊಟ್ಟೆ ಆದ್ಮೇಲೆ ಅಪ್ಸರೆ ಕೀಟ ಮತ್ತೆ ಪ್ರೌಢ ಕೀಟ. ಮೊಟ್ಟೆಯಿಂದ ಒಂದ್ ವಾರದಲ್ಲಿ ಅಪ್ಸರೆ ಕೀಟ ಹೊರಗಡೆ ಬಂದ್ಮೇಲೆ ಕ್ರಮೇಣವಾಗಿ ಅದು ಪ್ರೌಢ ಕೀಟನೂ ಆಗುತ್ತೆ. ಈ ಅಪ್ಸರೆ ಮತ್ತು ಪ್ರೌಢ ಕೀಟಗಳು ಏನ್ ಮಾಡ್ತವೆ, ಬೇರು ಕಾಂಡ ಅಂತ ಹೇಳ್ತೀವಲ್ಲ ಆ ಕಾಂಡದಿಂದ ರಸವನ್ನ ಹೀರ್ತವೆ. ರಸವನ್ನ ಹೀರೋದ್ರಿಂದ ಏನಾಗುತ್ತೆ, ಈ ಇಂಥ ಕಾಂಡಗಳು ಕ್ರಮೇಣವಾಗಿ ಒಂಥರ ಸುಕ್ಕುಗಟ್ಟಾಗಿ ಒಣಗ್ತವೆ. ಮತ್ತೆ ಅವುಗಳ ಚಿಗುರುವಿಕೆ ಏನಿರ್ತವ, ಫರ್ದರ್ ಗ್ರೋತ್ ಇರ್ತಲ್ಲ, ಅದ್ರ ಮೇಲೆ ಪರಿಣಾಮ ಉಂಟಾಗಿ ಕ್ರಮೇಣವಾಗಿ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತವೆ. ಮತ್ತೆ ಸೊರಗದಾಗ ಆಗ್ಬಿಡುತ್ತೆ, ಗಿಡ ಎಲ್ಲ ವೀಕ್ ಆಗುತ್ತೆ. ಇದು ಹಾನಿಯ ಲಕ್ಷಣಗಳು. ಇದನ್ನ ನಿರ್ವಹಣೆ ಹೇಗ್ ಮಾಡ್ಬೇಕು ಅಂದ್ರೆ, ನಾನು ಈಗಾಗಲೇ ಹೇಳಿದೆ, ಇದು ಎಲ್ಲೆಲ್ಲ ಕಾಂಡಗಳನ್ನ ಸಂಗ್ರಹಿಸಿರ್ತವೋ ಅಲ್ಲಿ ಅದು ಮೊಟ್ಟೆ ಇಟ್ಟು ಒಂದು ವಂಶಾಭಿವೃದ್ಧಿ ಮಾಡ್ತವೆ. ಆದ್ರಿಂದ ನಾವ್ ಎಲ್ಲೂ ಈ ಅಧಿಕ ಬಾಧಿತ ಕಾಂಡಗಳು ಇರ್ತಾವಲ್ಲ ಅದನ್ನ ಎಲ್ಲೂ ಸಂಗ್ರಹಿಸಿಡಬಾರ್ದು. ಮತ್ತೆ ಪ್ರಾರಂಭದ ಹಂತದಲ್ಲಿ ಬಾಧಿತ ಎಲೆಗಳು ಮತ್ತು ಕಾಂಡಗಳ ಇರ್ತಾವಲ್ಲ ಅದನ್ನ ಕೀಟಗಳ ಸಹಿತ ಕಿತ್ತು ನಾಶ ಮಾಡಬೇಕು, ಇಲ್ಲ ಬೆಂಕಿ ಹಾಕಿ ಸುಟ್ಬಿಡ್ಬೇಕು. ಮತ್ತು ನಾವು ಇನ್ನೊಂದು ಪ್ರಮುಖವಾದ ಏನಂದ್ರೆ, ರೈತರು ಬಿತ್ತನೆ ಆಯ್ಕೆ ಮಾಡುವಾಗ ಈ ಶಲ್ಕ ಕೀಟ ರಹಿತ ಬಿತ್ತನೆ ಮಾಡ್ಬೇಕು ಅಂದ್ರೆ ತಗೋಬೇಕು. ಈ ಎಲ್ಲಿಂದ ಒಂದ್ ಕಡೆ ಶುಂಠಿ ತಗೊಂಡ್ಬರ್ತಾರೆ ಅಥವಾ ಅರಿಶಿನ ತಗೊಂಡ್ಬರ್ತಾರೆ, ಅದರಲ್ಲಿ ಕೀಟಗಳು ಇರ್ತವೆ, ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂತದ ತರಲೇಬಾರದು, ಅದ್ ತಂದ್ ಬಿಟ್ರೆ ಏನಾಗುತ್ತೆ ಅಂದ್ರೆ ಮುಖ್ಯ ಬೆಳೆಗೆ ತುಂಬಾ ಹಾನಿ ಮಾಡ್ತವೆ. ಹಾಗಾದ್ರೆ ನಾವು ಬೀಜಗಳ ಆಯ್ಕೆ ಮಾಡ್ಬೇಕಾದ್ರೆ ಇದನ್ನ ಪರಿಶೀಲಿಸಬೇಕಂತ ಹೇಳ್ತೀರಾ? ಪ್ರಾರಂಭಿಕ ಬೀಜಗಳ ಆಯ್ಕೆ ಮಾಡುವಾಗ ಅದು ಕೀಟರಹಿತ ಆಗಿರ್ಬೇಕು, ಆರೋಗ್ಯಕರವಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ರೈತರ ಅಂತ ಬಿತ್ತನೆ ಮಾಡ್ಬೇಕು. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಇದು ಪ್ರಾರಂಭದ ಹಂತದಲ್ಲಿದ್ದಾಗ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ನಾನು ಈಗಾಗಲೇ ಕಂಡ ಕೊರಕ ಹೇಳ್ದಂಗೆ ಬೇವಿನ ಆದಂತ ಕೀಟನಾಶಕ ಎರಡರಿಂದ ಮೂರು ಮಿಲಿ ಸಿಂಪಡಿಸಬೇಕು. ಅಕಸ್ಮಾತ್ ಕೀಟಬಾಧೆ ಜಾಸ್ತಿ ಆಯ್ತು ಅಂತಾದ್ರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಕ್ವಿನಾಲ್ಫಾಸ್ 25 EC ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 20 EC ಅಥವಾ 1.7 ಮಿಲಿ ಡೈಮಿಥೋಯೇಟ್ 30 EC ಅಥವಾ 2 ಮಿಲಿ ಮೆಲಾಥಿಯನ್ 50 EC ಅನ್ನ ಸಿಂಪಡಿಸಬೇಕು. ಈ ತರ ಮಾಡಿ ಹತೋಟಿನ ಮಾಡಬೇಕು. ಇದಲ್ಲದೇ ಈಗ ಇನ್ನೊಂದು ಕೀಟ ಅಂತ ಹೇಳಿದ್ರೆ ಎಲೆ ಸುರುಳಿ ಕೀಟ ಅಂತ ಹೇಳ್ಬಿಟ್ಟು ಇದರ ಒಂದು ಪ್ರಮುಖ ಹಾನಿಯ ಲಕ್ಷಣಗಳು ಯಾವ ರೀತಿಯಿಂದ ನಮ್ಮ ರೈತರು ಇದನ್ನ ಪತ್ತೆ ಹಚ್ಚಬಹುದು ಮತ್ತೆ ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ. ಈಗ ಸರ್ ಎಲೆ ಸುರುಳಿ ಕೀಟ ಇದು ಒಂದು ಪತಂಗ ಜಾತಿಗೆ ಸೇರಿದೆ. ಇದಕ್ಕೆ ಯುಡಾಸ್ಪೇಸ್ ಪೋಲಸ್ ಅಂತ ಹೇಳ್ತೀವಿ. ಈ ಪತಂಗ ಜಾತಿಗೆ ಸೇರಿದೆ. ಇದಕ್ಕೂ ಅಷ್ಟೇ ಮೊಟ್ಟೆ ಮರಿ ಕೋಶ ಚಿಟ್ಟೆಲ್ಲ ಇರ್ತವೆ. ರೈತರು ಪತ್ತೆ ಹಚ್ಚೋದನ್ನ ನೋಡ್ಬೇಕು. ಕಾಂಡ ಮತ್ತು ಇದನ್ನ ಕಾಂಡ ಮತ್ತು ಕಾಯಿ ಕೊರಕ ಅಂತ ನಾನು ಹೇಳಿದೆ, ಅದು ಪತಂಗ ಜಾತಿದು. ಇದು ಎಲೆ ಸುರುಳಿ ಕೀಟ ಪತಂಗ ಜಾತಿದು. ಹೇಗೆ ಅದನ್ನ ಪತ್ತೆ ಹಚ್ಚಬೇಕು ಅನ್ನೋದು ನಾವು ಫಸ್ಟ್ ರೈತರು ತಿಳ್ಕೊಬೇಕು. ಇದರಲ್ಲಿ ಪ್ರೌಢ ಕೀಟಸ್ ಅದು ಮೀಡಿಯಂ ಗಾತ್ರದ ಇರುತ್ತೆ ಮತ್ತು ಕಂದು ಮಿಶ್ರಿತ ಕಪ್ಪು ಬಣ್ಣದ ರೆಕ್ಕೆ ಇರ್ತವೆ ಮತ್ತು ದೊಡ್ಡದಾದ ಬಿಳಿ ಚುಕ್ಕಿಗಳನ್ನ ಈ ಚಿಟ್ಟೆ ಹೊಂದಿರ್ತವೆ. ಅದರಲ್ಲಿ ಕಪ್ಪು ಕಪ್ಪು ಮಚ್ಚೆ ಇರುತ್ತೆ, ಇಲ್ಲಿ ಬಿಳಿ ಚುಕ್ಕೆ ಇರುತ್ತೆ, ಕಪ್ಪು ಬಣ್ಣದ ಒಂದು ರೆಕ್ಕೆ ಇರ್ತವೆ. ಅದರಲ್ಲಿ ಬೇರು ಮತ್ತು ಕಾಂಡ ಕೊರಕದಲ್ಲಿ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣದಿರುತ್ತೆ. ಇದು ವ್ಯತ್ಯಾಸ ತಿಳ್ಕೊಬೇಕು ಅವರು. ಆಮೇಲೆ ಸಂಪೂರ್ಣವಾಗಿ ಬೆಳವಣಿಗೆ ಹೊಂದಿದ ಮರಿ ಹುಳು ಏನಾಗುತ್ತೆ ಅಂದ್ರೆ ದಟ್ಟ ಹಸಿರು ಬಣ್ಣದಿರ್ತದೆ, ಸುಮಾರು 1.5 ಸೆಂಟಿಮೀಟರ್ ಉದ್ದ ಇರ್ತದೆ. ಆಮೇಲೆ ಈ ಕೀಟ ಸಾಮಾನ್ಯವಾಗಿ ಈ ಮುಂಗಾರಿನಲ್ಲಿ ಜಮೀನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತದೆ. ರೈತರು ಫಸ್ಟ್ ಇದು ಯಾವ ಕೀಟ ಅಂತ ಪತ್ತೆ ಹಚ್ಕೋಬೇಕು, ಎಲೆ ಸುರುಳಿ ಕೀಟ ಹೋದ್ರೆ ಕನ್ಫರ್ಮ್ ಮಾಡ್ಕೋಬೇಕು. ಅದು ಈಗ ಹಾನಿಯ ಲಕ್ಷಣ ಏನಪ್ಪಾ ಅಂತ ಅಂದ್ರೆ ಈ ಹೆಸರು ಹೇಳದಂಗೆ ಎಲೆ ಸುರುಳಿ ಕೀಟ. ಎಲೆಗಳನ್ನ ಏನ್ ಮಾಡ್ತವೆ ಅಂದ್ರೆ ಮೊಟ್ಟೆಯಿಂದ ಹೊರಗಡೆ ಬಂದಿರೋ ಮರಿಗಳು ಫಸ್ಟ್ ಸ್ವಲ್ಪ ಎಲೆನ ಕೆರಿತಾ ಕೂತ್ಕೊಳ್ತವೆ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಏನ್ ಮಾಡ್ತವೆ ಅಂದ್ರೆ ಎಲೆಗಳನ್ನೆಲ್ಲ ಕತ್ತರಿಸಿ ಸುರುಳಿ ತರ ಸುತ್ತಿ ಅದನ್ನ ಕೊಳವೆ ತರ ಮಾಡಿ ಎಲೆಗಳನ್ನ ಪೂರ್ತಿ ಹಾಳು ಮಾಡ್ಬಿಡ್ತಾರೆ. ದೂರದಿಂದ ಗೊತ್ತಾಗುತ್ತೆ ರೈತರಿಗೆ ಸುರುಳಿ ಸುರುಳಿ ಸುರುಳಿ, ಹಾಗಾಗಿ ಗೊತ್ತಾಗುತ್ತೆ. ಇದರ ನಿರ್ವಹಣೆ ಹೇಗ್ ಮಾಡೋದು ಅಂದ್ರೆ ಈಗಾಗಲೇ ನಾನು ಕಾಂಡ ಮತ್ತು ಕಾಯಿ ಕೊರಕ ಕೇಳಿದಿನಲ್ಲ, ಅದೇ ಸೇಮ್ ಇದಕ್ಕೂ ಅದಕ್ಕೂ ಇದು ಅನ್ವಯವಾಗುತ್ತೆ. ಏನಂದ್ರೆ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕನ ಪ್ರತಿ ಲೀಟರ್ ನೀರಿಗೆ 2-3 ಮಿಲಿ ಹಾಕಿ ಸಿಂಪಡಣೆ ಮಾಡಬೇಕು. ಅಕಸ್ಮಾತ್ ಬಾಧೆ ಜಾಸ್ತಿ ಆಯ್ತು ಅಂತ ಆದ್ರೆ 2 ಮಿಲಿ ಕ್ವಿನಾಲ್ಫಾಸ್ 25 EC ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 20 EC ಅಥವಾ 1.7 ಮಿಲಿ ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಸೇರ್ಪಡಿಸಿ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ ನಮ್ಮ ರೈತರು ಕಾಳಜಿ ವಹಿಸಬೇಕು, ಇಡೀ ಗಿಡ ಪೂರ್ತಿ ಸಿಂಪಡಣೆ ಆಗಬೇಕು, ಬರೀ ಸುಮ್ಮನೆ ತೋರಿಸಿದ್ರಾಗಲ್ಲ. ಇದು ನಿರ್ವಹಣಾ ಕ್ರಮ. ಜೊತೆಗೆ ಈಗ ಥ್ರಿಪ್ಸ್ ನುಸಿಯ ಒಂದು ಹಾವಳಿಗೆ ಬಂದ್ರೆ ಇದು ಯಾವ ರೀತಿಯಿಂದ ಹಾನಿ ಮಾಡ್ತದೆ, ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡಬೇಕು ಮೇಡಮ್? ಈಗ ಥ್ರಿಪ್ಸ್ ನುಸಿ ಇದು ಒಂದು ರಸ ಹೀರೋ ಕೀಟ. ಇದಕ್ಕೆ ಏನಂದ್ರೆ ಪಾನ್ ಕಿಟೋ ಥ್ರಿಪ್ಸ್ ಇಂಡಿಕಸ್ ಅಂತ ಹೇಳ್ತೀವಿ. ಈ ನಮ್ಮ ಈ ನೋಡಿ ನೀವು ಹೂವೆಲ್ಲ ನೋಡ್ತಿಲ್ಲ, ಮೂಸುವಾಗ ಹೂವ ಸ್ಮೆಲ್ ನೋಡಿದಾಗ ಕಪ್ಪದು ಅದೇಂತಾರೆ ಅಂತ ನೋಡಿ, ಅದು ಥ್ರಿಪ್ಸ್ ನುಸಿ ಅಂತ ಹೇಳ್ತೀವಿ. ಇದರಲ್ಲಿ ಮೊಟ್ಟೆ ಅಸೋ ಹಾನಿ ಗಿಡದ ಎಲೆಗಳಲ್ಲಿ ಏನಾಗ್ತದೆ, ಪ್ರಾರಂಭದಲ್ಲಿ ಬೆಳ್ಳಗಿನ ಒಂದು ಗೆರೆ ಬರುತ್ತೆ, ಸಿಲ್ವರ್ ಲೈನ್ ಅಂತೀವಿ, ಬೆಳ್ಳಗಿನ ಗೆರೆ ಕಂಡು ಬರ್ತವೆ. ಕ್ರಮೇಣವಾಗಿ ಅದು ಬೆಳ್ಳಗಿನ ಗೆರೆನೇ ಇದು ಒಂದು ಪ್ರಮುಖ ಲಕ್ಷಣ ಅಂತ ಹೇಳ್ತೀರಾ ಸರ್? ಈಗ ಯಾವ್ದೇ ಬೆಳೆಯಲ್ಲಿ ಇರ್ಲಿ ಥ್ರಿಪ್ಸ್ ನುಸಿ ಬಂದಿದೆ ಅಂತ ಅಂದ್ರೆ ಅದು ಭತ್ತ ಇರಬಹುದು, ಇದಿರಬಹುದು, ಅಥವಾ ಬೇರೆ ಯಾವ್ದೇ ಬೆಳೆ ಇರ್ಲಿ, ಥ್ರಿಪ್ಸ್ ನುಸಿಯ ಲಕ್ಷಣ ಏನಂದ್ರೆ ಅದು ರಸ ಹಿರಿದ ಮೇಲೆ ಒಂಥರ ಸಿಲ್ವರ್ ಕಲರ್ ಬೆಳ್ಳಗಿನ ಒಂದು ಲೈನ್ ತರ ಬರುತ್ತೆ, ಪಟ್ಟಿ ಗೆರೆ ಗೆರೆ ತರ ಬರುತ್ತೆ, ಅದು ಥ್ರಿಪ್ಸ್ ಅಂತ ಗೊತ್ತಾಗ್ಬಿಡುತ್ತೆ, ಕ್ಲೀನ್ ಆಗಿ ಗೊತ್ತಾಗುತ್ತೆ. ಆ ಗೆರೆಗಳು ಏನಾಗ್ತವೆ ಅಂದ್ರೆ ಕ್ರಮೇಣವಾಗಿ ಹಳದಿ ಬಣ್ಣ ತಿರುಗಿ ಅದರಿಂದ ಮುರುಟ್ಕೊಂಡ್ಬಿಡುತ್ತವೆ. ಈ ಥ್ರಿಪ್ಸ್ ಇನ್ನೊಂದು ಪ್ರಮುಖ ಲಕ್ಷಣ ಏನಂದ್ರೆ ಒಂದು ಬಿಳಿಗೆರೆ, ಎರಡನೇದಾಗಿ ಮುರುಟೋ ಲಕ್ಷಣ. ಈಗ ನಮ್ಮಲ್ಲಿ ಥ್ರಿಪ್ಸ್ ಮತ್ತು ಮೈಟ್ ಮೈಟ್ ನುಸಿನೂ ಇದೆ, ಅದಕ್ಕೂ ಮೈಟ್ ನುಸಿ ಅಂತೀವಿ, ಥ್ರಿಪ್ಸ್ ನುಸಿ. ಥ್ರಿಪ್ಸ್ ನುಸಿ ಬಂದಾಗ ಮೇಲ್ಮುಖನಾಗಿ ಮುರುಟ್ಕೊಡುತ್ತೇವೆ, ಮೈಟ್ ನುಸಿ ಬಂದಾಗ ಕೆಳಮುಖನಾಗಿ ಒಳಮುಖನಾಗಿ. ಸಾಮಾನ್ಯವಾಗಿ ನಮ್ದು ಈ ಮೆಣಸಿನಕಾಯಲ್ಲಿ ಅದು ಜಾಸ್ತಿ, ಇದರಲ್ಲಿ ಅಷ್ಟು ಮೈಟ್ ಪ್ರಾಬ್ಲಮ್ ಇಲ್ಲ ಆಯ್ತಾ. ಹೀಗಾಗಿ ಇದು ಗೆರೆ ಆದ್ಮೇಲೆ ಕ್ರಮೇಣವಾಗಿ ಹಳದಿಯಾಗಿ ಮುರುಟ್ಕೊಳ್ತವೆ. ಆಮೇಲೆ ಕೀಟದ ಸೋಂಕು ಸಾಮಾನ್ಯವಾಗಿ ಮುಂಗಾರ ನಂತರ ಒಣ ಪ್ರದೇಶದಲ್ಲಿ ಜಾಸ್ತಿ ಇರ್ತವೆ. ಈಗ ನೋಡಿ ಮಳೆಗಾಲದಲ್ಲಿ ಅಷ್ಟೊಂದು ಇರಲ್ಲ, ಮಳೆಗಾಲ ಮುಗಿತಾ ಇದ್ದಾಗ ಈ ಥ್ರಿಪ್ಸ್ ನುಸಿ ಬಾಧೆ ಜಾಸ್ತಿ. ಇದು ಶುಂಠಿಯಲ್ಲಿ ಅರಿಶಿನದಲ್ಲಿ ಅಂತಲ್ಲ ಎಲ್ಲಾ ಬೆಳೆಗಳಲ್ಲಿ ರಸ ಇರೋ ಕೀಟ ಆಗೋದ್ರಿಂದ ಟೆಂಪರೇಚರ್ ಜಾಸ್ತಿ ಆದಾಗ ಇದರ ಬಾಧೆ ಜಾಸ್ತಿ ಆಗ್ತವೆ. ಇದರ ಒಂದು ನಿರ್ವಹಣಾ ಕ್ರಮ ಏನಂದ್ರೆ ಪ್ರಾರಂಭದ ಹಂತದಲ್ಲಿ ನಾವು ಸಾವಯವವಾಗಿ ಹತೋಟಿ ಮಾಡೋದು ಒಳ್ಳೇದು, ಯಾಕಂದ್ರೆ ಶುಂಠಿಯ ನಾವು ತುಂಬಾ ಉಪಯೋಗಿಸ್ತೀವಿ. ಪ್ರಾರಂಭದ ಹಂತದಲ್ಲಿ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ 2-3 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಲಿ. ಅಕಸ್ಮಾತ್ ಈ ಬಾಧೆ ಜಾಸ್ತಿ ಆಯ್ತು ಅಂದ್ರೆ 2 ಮಿಲಿ ಕ್ವಿನಾಲ್ಫಾಸ್ 25 EC ಅಥವಾ 1.7 ಮಿಲಿ ಡೈಮಿಥೋಯೇಟ್ 30 EC ಬೆರೆಸಿ ಸಿಂಪಡಿಸಬೇಕು. ಜೊತೆಗೆ ಈಗ ಬೇರು ಕಾಂಡ ನೊಣ ಅಂತ ಕೂಡ ಹೇಳ್ತಾ ಇದ್ರಿ ತಾವು ಆರಂಭದಲ್ಲಿ ಕೀಟಗಳಲ್ಲಿ ಯಾವ್ಯಾವೆಲ್ಲ ಕೀಟ ಅಂತ ಹೇಳಿದೆ, ಇದರ ಒಂದು ಹಾನಿಯ ಲಕ್ಷಣ ಮತ್ತೆ ಯಾವ ರೀತಿಯಿಂದ ಇದು ನಾವು ಗುರುತಿಸಬಹುದು, ಜೊತೆಗೆ ಇದರ ಒಂದು ನಿರ್ವಹಣಾ ಕ್ರಮವಾಗಿ ಏನ್ ಹೇಳ್ತೀರಾ ಮೇಡಮ್? ಈ ಬೇರು ಕಾಂಡ ನೊಣ ಇದರ ಮೈಮೆಗ್ರೆಲ್ಲ ಕುರುಲಿ ಫ್ರಾನ್ಸ್ ಅಂತ ಹೇಳ್ತೀವಿ, ಇದು ಒಂದು ನೊಣದ ಜಾತಿಗೆ ಸೇರ್ತವೆ. ಸರ್, ಶುಂಠಿ ಅಥವಾ ಅರ್ಶನ ಬೆಳೆಯಲ್ಲಿ ಸಣ್ಣ ನೊಣದ ಜಾತಿ ಓಡಾಡ್ತಾ ಇದೆ ಅಂದ್ರೆ ಅದನ್ನ ನಾವು ಇದು ಒಂದು ಬೇರು ಕಾಂಡ ನೊಣ ಅಂತ ಅಂದ್ಕೋಬಹುದು. ಆಯ್ತಾ, ಇದ್ರ ಹಾನಿಯ ಲಕ್ಷಣ ಏನಂದ್ರೆ ಈ ನೊಣಗಳು ಸಾಮಾನ್ಯ ಬೇರು ಅದ ಹೆಸರು ಹೇಳಿದ ಹಾಗೆ ಬೇರು ಕಾಂಡ ಅಂತ ಹೇಳ್ತೀವಲ್ಲ ಅದನ್ನ ಕೊರಿತವೆ. ಈ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದ ತಕ್ಷಣ ಅದನ್ನ ಒಂದು ಬೇರು ಕಾಂಡವನ್ನ ಕೊರಿತವೆ. ಕ್ರಮೇಣವಾಗಿ ಏನಾಗ್ತದೆ ಅಂದ್ರೆ ಬೇರನ್ನೇ ಕೊರೆಯೋದ್ರಿಂದ ಈ ನೀರು ಮತ್ತು ಆಹಾರ ಸಂಚಾರಕ್ಕೆ ಪ್ರಾಬ್ಲಮ್ ಆಗ್ತವೆ. ಗಿಡಗಳೇನಾಗ್ತವೆ ಅಂದ್ರೆ ಎಲೆಗಳೆಲ್ಲ ಹಳದಿ ಆಗ್ತವೆ, ಗಿಡ ಪೂರ್ತಿ ಹಳದಿ ಆಗ್ತವೆ, ಸಂಶ್ಲೇಷಣ ಕ್ರಿಯೆಗೆ ಇದು ಅಡ್ಡಿ ಆಗುತ್ತದೆ. ಹೌದೌದು, ಅದೇ ನೀರ ಸಂಚಾರಕ್ಕೆ ಅಡ್ಡಿ ಆಗ್ಬಿಡ್ತಾವಲ್ಲ, ಹಾಗಾಗಿ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಅಡ್ಡಿ ಆಗ್ತವೆ. ಕ್ರಮೇಣವಾಗಿ ಗಿಡಗಳೆಲ್ಲ ಹಳದಿ ಆಗ್ತವೆ, ಎಲೆಗಳು ಹಳದಿ ಆಗ್ತವೆ, ಮತ್ತೆ ಅದು ಬೇರು ಕಾಂಡದಲ್ಲಿ ಮೊಟ್ಟೆ ಇಟ್ಟು ಅಲ್ಲಿ ಕೊರೆಯೋದ್ರಿಂದ ಆ ಕಾಂಡಗಳೆಲ್ಲ ಕೊಳೆಯಷ್ಟಾಗ್ತದೆ. ಹಾಂಗಾಗಿ ರೈತರು ಸ್ವಲ್ಪ ಬೇಗ ಮುನ್ನೆಚ್ಚರಿಕೆ ವಹಿಸಬೇಕು. ಇದರಿಂದ ಏನಾಗ್ತವೆ, ಕ್ರಮೇಣವಾಗಿ ಗಿಡಗಳೆಲ್ಲ ಬಾಡ ಹೋಗ್ತವೆ, ಸೊರಗ ಹೋಗ್ತವೆ, ಅದನ್ನ ಡೆಡ್ ಹಾರ್ಟ್ ಅಂತೀವಿ, ಸೊರಗಿ ಸತ್ತು ಹೋಗ್ಬಿಡ್ತಾರೆ. ಇದು ಹಾನಿಯ ಲಕ್ಷಣಗಳು. ಇನ್ನು ಇದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂದ್ರೆ, ನಮ್ಮ ಒಂದು ಶುಂಠಿ ಬೆಳೆಗಾರರು ಅರಿಶಿನ ಬೆಳೆಗಾರರು ಆರೋಗ್ಯಕರವಾದ ಕಂದಗಳನ್ನ ಅಂದ್ರೆ ಬಿತ್ತನೆಗಳನ್ನ ಉಪಯೋಗಿಸಬೇಕು. ಯಾಕಂದ್ರೆ ಇದು ಕಾಂಡದಲ್ಲಿ ಮೊಟ್ಟೆ ಇಡೋದ್ರಿಂದ ಒಂದೊಂದ್ಸಲ ಅಲ್ಲಿ ಮೊಟ್ಟೆ ಕೊಳಿತಾ ಇರೋ ಇದು ಕಾಂಡ ಕೊಳಿತಾ ಇದೆ ಅಂದ್ರೆ ಅಂತ ಒಂದು ಬಿತ್ತನೆ ಉಪಯೋಗಿಸಲೇಬಾರದು, ಆರೋಗ್ಯಕರವಾದ ಬಿತ್ತನೆ ಉಪಯೋಗಿಸ್ಕೋಬೇಕು. ಮತ್ತು ಅಕಸ್ಮಾತ್ ಬೇರು ಕಾಂಡ ಕೊರಕ ಬಂತು, ಈ ಒಂದು ಕಾಂಡ ನೋಡ ಬಂತು ಅಂತಾದ್ರೆ ಅದನ್ನ ನಮ್ಮ ಫೀಲ್ಡ್ ಅಲ್ಲಿ ಪತ್ತೆ ಹಚ್ಚಿಬಿಟ್ಟು ಅಂತದನ್ನ ಕಿತ್ತು ನಾಶ ಮಾಡಬೇಕು. ಆಮೇಲೆ ಪ್ರಾರಂಭದ ಹಂತದಲ್ಲಿ ನಾನು ಈಗಾಗಲೇ ಬೇರೆ ಒಂದು ಕೀಟಗಳಿಗೆ ಹೇಳಿದಾಗೆ ಶೇಕಡಾ ಇದರ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕನ 2-3 ಮೇಲೆ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಿಸಬೇಕು. ಬಾಧೆ ಅಕಸ್ಮಾತ್ ಜಾಸ್ತಿ ಇದ್ದಲ್ಲಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಕ್ವಿನಾಲ್ಫಾಸ್ 25 ಸಿ ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 20 ಸಿ ಅಥವಾ 1.7 ಮಿಲಿ ಡೈಮಿಥೋಯೇಟ್ 30 ಸಿನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಒಟ್ಟಾರೆಯಾಗಿ ಹೇಳುವುದಾದರೆ ಸಮಗ್ರ ಒಂದು ಕೀಟ ನಿರ್ವಹಣೆ ಪದ್ಧತಿಗೆ ಬಂದ್ರೆ ಶುಂಠಿ ಮತ್ತು ಅರಿಶಿಣ ಬೆಳೆಗಳಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ನೋಡಿ ಸರ್, ನಾನು ರೈತರಿಗೆ ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಇದು ಶುಂಠಿ ಅರಿಶಿನ ಬೆಳೆ ಅಂತ ಅಲ್ಲ, ಒಟ್ಟಾರೆ ಹೇಳೋದು, ನಾವು ಯಾವುದೇ ಒಂದು ಬೆಳೆಗಳಲ್ಲಿ ಕೀಟಗಳ ಹತೋಟಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಆ ಕೀಟ ನಿರ್ವಹಣೆ ಮಾಡುವಾಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಉಪಯೋಗಿಸಬೇಕು. ಬರೀ ಏಕದಮ್ಮು ನಮ್ಮ ರೈತರು ಪೆಸ್ಟಿಸೈಡ್ ಅಂಗಡಿ ಹೋಗ್ತಾರೆ, ಶುಂಠಿ ಒಣಗ್ತಾ ಇದೆ, ಅರಿಶಿನ ಒಣಗ್ತಾ ಇದೆ ಅಂದ್ಕೊಂಡು ಬರ್ತಾರೆ, ಹಾಂಗ ಮಾಡಬಾರ್ದು. ಪ್ರಾರಂಭದ ಹಂತದಲ್ಲಿ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಒಂದಿಷ್ಟು ಮಾಡಲೇಬೇಕು. ಏನಂದ್ರೆ ಯಾವುದೇ ಬೆಳೆ ತಗೊಳ್ಳುವಾಗ ನಾವು ಒಂದು ವಾರ 10 ದಿವಸ ಮುಂಚೆ ಎಕರೆಗೆ 100 ಕೆಜಿ ಬೇವಿನ ಹಿಂಡಿಯನ್ನ ಉಳುಮೆ ಮಾಡುವಾಗ ಅದನ್ನ ಹಾಕಬೇಕು. ಅದು ಏನಾಗುತ್ತೆ ಅಂದ್ರೆ, ಈಗ ನಾವು ಮಕ್ಕಳಿಗೆ DPT ಪೋಲಿಯೋ ಲಸಿಕೆ ಹಾಕ್ತೀವಿ ನೋಡ್ರಿ, ಮುಂದೆ ಕಾಯಿಲೆಗಳು ಬರಬಾರ್ದು. ಹಾಗೆ ಇದು ನಮ್ಮ ಗಿಡಗಳಿಗೆ ಮುಂದೆ ನಮ್ಮ ಕೀಟಗಳು ರೋಗಗಳು ಬರದೇಗಿದ್ದಾಗೆ ಎಚ್ಚರಿಕೆ ವಹಿಸ್ತವೆ. ಇನ್ನು ಎರಡನೇದಾಗಿ ಏನಂದ್ರೆ, ಪ್ರಾರಂಭದ ಹಂತದಲ್ಲಿ ನಮ್ಮ ಬೆಳೆಗಾರರು ಯಾವುದೇ ಬೆಳೆ ಇಡ್ಲಿ, ಪ್ರಾರಂಭದ ಹಂತದಲ್ಲೇ ಕೀಟನ ಪತ್ತೆ ಹಚ್ಚಿಬಿಟ್ಟು ಪ್ರಾರಂಭದ ಹಂತದಲ್ಲಿ ಸಾವಯವವಾಗಿ ಹತೋಟಿ ಮಾಡಬೇಕು. ಆವಾಗ ಕಂಟ್ರೋಲ್ ಆಗೇ ಆಗುತ್ತೆ. ಅಕಸ್ಮಾತ್ ಬಿಟ್ಟಿತ್ತು ಅಂದ್ರೆ ನಾವು ಎಷ್ಟೇ ರಾಸಾಯನಿಕ ಮಾಡಿದ್ರು ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ. ಇನ್ನು ಮೂರನೇದಾಗಿ, ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಲಿ, ಸಿಂಪರಣೆ ಮಾಡುವಾಗ ಈ 4 ವಿನಾಲ್ಫಾಸ್ ಇವತ್ತು ಸಿಂಪರಣೆ ಮಾಡದೆ ಅಂತ ಇಟ್ಕೊಳ್ಳಿ. ಸಾವಯವವಾಗಿ ಮಾಡ್ತೀರಿ ಅಂದ್ರೆ ನೀವು ಬೇವಿನ ಬೀಜದ ಕಷಾಯ ಮಾಡ್ಕೊಂಡು ಹೋಗಿ. ನಮ್ಮ ರೈತರಿಗೆ ಒಂದು ಕಿವಿ ಮಾತು ಏನಂದ್ರೆ, ಯಾವುದೇ ಬೆಳೆ ಬೆಳಿ, ಅರ್ಶಿನ ಶುಂಠಿ ಅಂತಲ್ಲ, ಯಾವುದೇ ಬೆಳೆ ಇಡ್ಲಿ, ಕೀಟ ಮತ್ತು ರೋಗಗಳು ಬರೋದು 100% ಗ್ಯಾರಂಟಿ. ಸೊ ಇದಕ್ಕೆ ಹತೋಟಿ ಮಾಡ್ಲಿಕ್ಕೆ ಅವರು ಒಂದು 10-12 ದಿವಸ ಹಂತದಲ್ಲಿ ಬೇವಿನ ಕಷಾಯ ಶೇಕಡಾ ಇದ್ರೆ ಬೇವಿನ ಬೀಜದ ಕಷಾಯ ಅಥವಾ ಬೇವಿನ ಆಧಾರಿತ ಕೀಟನಾಶಕವನ್ನ 2-3 ಮಿಲಿ ಹಾಕ್ಬಿಟ್ಟು ಸಿಂಪರಣೆ ಮಾಡ್ತಾರೆ. ಒಂದು 10-12 ದಿವಸ ಹಂತದಲ್ಲಿ ಕೊಟ್ಕೊಂಡು ಹೋಗ್ಬೇಕು ಬೆಳೆ ಮುಗಿಯಲಿವರೆಗೂ. ಅವಾಗ ಏನಾಗುತ್ತೆ ಅಂದ್ರೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಅಕಸ್ಮಾತ್ ಆಗಿ ನೀವು ಜಾಸ್ತಿ ಕೀಟ ಆಯ್ತು ಅಂದ್ರೆ ಇದು ಯಾವ್ದು ವರ್ಕ್ ಆಗಲ್ಲ. ಸೊ ಆವಾಗ ನೀವು ರಾಸಾಯನಿಕ ಸಿಂಪಡಣೆಗೆ ಹೋಗಬೇಕಾಗುತ್ತೆ. ರಾಸಾಯನಿಕ ಸಿಂಪಡಣೆ ಹೋಗಾಗ ನಾನು ಇವತ್ತು ಕ್ಲೋರೋಫೈರಿಫಾಸ್ ಸಿಂಪಡಣೆ ಮಾಡಿದೆ ಅಂದ್ರೆ ನೆಕ್ಸ್ಟ್ ಮತ್ತೆ ಕ್ಲೋರೋಫೈರಿಫಾಸ್ ಹಾಕಬಾರ್ದು, ಅದ್ರ ಬದಲು ಕ್ವಿನಾಲ್ಫಾಸ್ ಅಥವಾ ಇನ್ನೊಂದು ಔಷಧಿ ಮಾಡಬೇಕು. ಒಂದೇ ಔಷಧಿನ ಪದೇ ಪದೇ ಸಿಂಪಡಣೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಪ್ರತಿರೋಧಕ ನಿರೋಧಕ ಶಕ್ತಿನ ಡೆವಲಪ್ ಮಾಡಿಕೊಂಡು ನೆಕ್ಸ್ಟ್ ಆ ಒಂದು ಕೀಟನಾಶಕ ವರ್ಕ್ ಆಗಲ್ಲ. ಇದನ್ನ ರೈತರು ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಒಟ್ಟಾರೆ ಏನಂದ್ರೆ, ಮೊದಲೇ ಪ್ರಾರಂಭದಿಂದ ಕಟಾವಿನ ಹಂತದವರೆಗೂ ಆ ಒಂದು ಬೆಳೆಗಳ ತಾಕಿಗೆ ಭೇಟಿ ನೀಡಿ ಅದನ್ನ ಹಂತವಾಗಿ ನೋಡ್ತಾ ಇದ್ರೆ ಪ್ರಾರಂಭಿಕ ಹಂತದಲ್ಲಿ ಸಾವಯವವಾಗಿ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಆದಷ್ಟು ರಾಸಾಯನಿಕನ ಹಾಕೋದ್ ಬೇಡ, ಸಾವಯವ ಕೀಟನಾಶಕಗಳನ್ನೇ ಉಪಯೋಗಿಸಿ ಹತೋಟಿ ಮಾಡೋದು ಒಳ್ಳೇದು. ಒಳ್ಳೇದಂತ ಹೇಳ್ತೀರಾ? ಮತ್ತೆ ಈಗ ಹೆಚ್ಚಿನದಾಗಿ ಅಂದ್ರೆ ನಮ್ಮ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಉತ್ಪಾದನೆ ತಗೊಳ್ಳೋದು ಕಿವಿ ಮಾತಾಗಿ ಮುನ್ನೆಚ್ಚರಿಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ಒಟ್ಟಾರೆ ಇಷ್ಟೇನೆ, ಯಾವುದೇ ಬೆಳೆ ಬೆಳೆದ್ರು ನೀವು ಮಕ್ಕಳು ಮಗು ಮನೇಲಿ ಹೆಂಗ್ ಹುಟ್ಟುತ್ತೋ ಅಷ್ಟು ಆಸಕ್ತಿಯಿಂದ ನೀವು ಬೆಳೆನ ನೋಡ್ಕೋಬೇಕು. ಈಗ ನಾನು ನಾಟಿ ಮಾಡಿದೆ, ಇನ್ನೊಂದು ವಾರ ಬಿಟ್ಟು ಅದೇ ಮೊಳಕೆ ಬಂದಿದೆ ನೋಡೋಣ ಅಂತ ಹೋಗೋದು, ಅಥವಾ ಈಗ ಮೊಳಕೆ ಬಂತು ಒಂದ್ ನಾಲ್ಕು ಎಲೆ ಬಿಟ್ಟ ಮೇಲೆ ಹೋಗೋದು, ಆ ತರ ಮಾಡಬೇಡಿ. ಯಾವುದೇ ಬೆಳೆ ಆದ್ರೂ ಅಷ್ಟೇನೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಪ್ರತಿ ಹಂತ ಹಂತ ವಾರದ ದಿವಸಕ್ಕೆ ಒಂದ್ ಸಲ ಹೋಗುವ ಹ್ಯಾಬಿಟ್ ಇಟ್ಕೊಳ್ಳಿ. ವಾಕಿಂಗ್ ಅಂತ ಅಂದುಕೊಂಡು ಆ ಬೆಳೆಗಳ ಹತ್ರ ಹೋಗಿ ಹೋಗಿ ಮಾತಾಡಿ, ನಿಮ್ಗೆ ಏನ್ ಬಂದಿದೆ ಅಂತ ಕೇಳಿ ಅವೇ ಉತ್ತರ ಕೊಡ್ತಾರೆ, ನನ್ನ ಕೀಟ ಬಂದಿದೆ ರೋಗ ಬಂದಿದೆ ಅಂತ. ಆ ತರ ಮಾಡಿಕೊಂಡು ಅತ್ಯಂತ ಕಾಳಜಿ ವಹಿಸಿದ್ರೆ ಖಂಡಿತವಾಗಿಯೂ ಕೀಟಗಳ ಬಾಧೆ ತುಂಬಾ ಜಾಸ್ತಿ ಆಗಲ್ಲ, ಹಂತವಾಗಿ ಅದನ್ನ ನಾವು ನಿರ್ವಹಣೆ ಮಾಡಿಕೊಂಡು ಒಳ್ಳೆ ಇಳುವರಿನ ಬೆಳೆಯಬಹುದು ಅನ್ನೋದು ನನ್ನ ಉದ್ದೇಶ. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ, ನಮ್ಮ ರೈತರು ತಮ್ಮನ್ನ ಸಂಪರ್ಕಿಸಿ ತಮ್ಮಿಂದ ಒಂದು ಮಾಹಿತಿ ಪಡೆಯುವುದಾದಲ್ಲಿ, ಜೊತೆಗೆ ತಮ್ಮಿಂದ ಸಲಹೆ ಪಡೆದು ಇನ್ನೂ ಕಡಿಮೆ ಖರ್ಚು ಮಾಡಿಕೊಂಡು ಅಧಿಕ ಉತ್ಪಾದನೆ ಮಾಡುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ? ರೈತ ಬಾಂಧವರೇ, ನಿಮಗೆ ಅಕಸ್ಮಾತ್ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಇರಬಹುದು ಅಥವಾ ಯಾವುದೇ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ ಇರಬಹುದು, ಅದರ ಬಗ್ಗೆ ನಿಮಗೆ ಏನಾದ್ರು ಮಾಹಿತಿ ಬೇಕಿದ್ರೆ ನೀವು ನನ್ನ ದೂರವಾಣಿಗೆ ಯಾವುದೇ ಟೈಮ್ ಕರೆ ಮಾಡಬಹುದು, 9448426416. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 9448426416. ಧನ್ಯವಾದ. ರೈತ ಬಾಂಧವರೇ, ಇದಾಗಿತ್ತು ಡಾಕ್ಟರ್ ಜಯಲಕ್ಷ್ಮಿ ಹೆಗ್ಡೆ ಅವರ ಒಂದು ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಕೀಟಗಳ ನಿರ್ವಹಣೆ, ಜೊತೆಗೆ ಸಮಗ್ರ ಕೀಟಗಳ ಒಂದು ನಿರ್ವಹಣೆ ಕೂಡ ಅವರು ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮುಂದಿನ ಒಂದು ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಎಲ್ರಿಗೂ ನಮಸ್ಕಾರ. ಇದುವರೆಗೆ ಶುಂಠಿ ಮತ್ತು ಅರಿಶಿನ ಬೆಳೆಗಳಲ್ಲಿ ಪ್ರಮುಖ ಕೀಟಗಳ ನಿರ್ವಹಣೆ ಕುರಿತು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಕೀಟಶಾಸ್ತ್ರ ವಿಭಾಗ ಹಾಗೂ ನೋಡಲ್ ಅಧಿಕಾರಿಯಾದ ಡಾ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಮೀನುಗಾರಿಕೆ ಇಲಾಖೆಯ ಪ್ರಕಟಣೆ. ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಮೀನುಗಾರಿಕೆ ಇಲಾಖೆ ಶಿವಮೊಗ್ಗ ವತಿಯಿಂದ 2022-23 2024-25 ಸಾಲಿನವರೆಗೆ ಮರು ಹಂಚಿಕೆಯಾಗಿರುವ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ವಿವಿಧ ಘಟಕಗಳಿಗೆ ಸಹಾಯಧನ ನೀಡಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಮತ್ತು ನೀಲಿ ಕ್ರಾಂತಿ ಯೋಜನೆಯಡಿ ಮೀನು ಕೃಷಿ ಕೊಳಗಳ ನಿರ್ಮಾಣ ಒಟ್ಟು 4.03 ಹೆಕ್ಟರ್ ಗುರಿ ಇದ್ದು, ಸಾಮಾನ್ಯರಿಗೆ 2.39 ಮತ್ತು ಪರಿಶಿಷ್ಟ ಜಾತಿ 1.64 ಹೆಕ್ಟರ್ ನೀಡಲಾಗುವುದು. ಮೀನು ಕೃಷಿ ಕೊಳ ನಿರ್ಮಾಣ ಮಾಡಿ ಮೀನು ಕೃಷಿ ಕೈಗೊಂಡವರಿಗೆ ಹೂಡಿಕೆಗಳ ವೆಚ್ಚದ ಮೇಲೆ ಸಹಾಯಕ್ಕೆ ಒಟ್ಟು 8.60 ಹೆಕ್ಟರ್ ಗುರಿ ನಿಗದಿಪಡಿಸಿದ್ದು, ಸಾಮಾನ್ಯರಿಗೆ 4.80, ಸಾಮಾನ್ಯ ಮಹಿಳೆಯರಿಗೆ 1.80, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1 ಹೆಕ್ಟರ್ ನೀಡಲಾಗುವುದು. ಯಾಂತ್ರೀಕೃತ ದೋಣಿ ಖರೀದಿಗೆ ಸಹಾಯ ಯೋಜನೆಯಡಿ ಸಾಂಪ್ರದಾಯಿಕ ಮೀನುಗಾರಿಕೆ FRP ಬದಲಿ ದೋಣಿ ನಿರ್ಮಾಣಕ್ಕಾಗಿ ಸಹಾಯ 0.1 ಘಟಕ ಗುರಿ ಇದ್ದು ಸಾಮಾನ್ಯರಿಗೆ ನೀಡಲಾಗುವುದು. ಮೀನು ಮರಿಪಾಲನಾ ಘಟಕ ನಿರ್ಮಾಣ ಸಹಾಯ ಒಟ್ಟು 7.198 ಹೆಕ್ಟರ್ ಗುರಿ ಇದ್ದು, ಸಾಮಾನ್ಯರಿಗೆ 2.03, ಮಹಿಳೆಯರಿಗೆ 2.228, ಪರಿಶಿಷ್ಟ ಜಾತಿಗೆ 1 ಹಾಗೂ ಪರಿಶಿಷ್ಟ ಪಂಗಡಕ್ಕೆ 1.94 ಹೆಕ್ಟರ್ ನೀಡಲಾಗುವುದು. ಸೈಕಲ್ ವಿತ್ ಐಸ್ ಬಾಕ್ಸ್ ಸಾಮಾನ್ಯ ವರ್ಗಕ್ಕೆ 1 ಗುರಿ, ಮಧ್ಯಮ ವರ್ಗದ ಅಲಂಕಾರಿಕ ಸಾಕಾಣಿಕೆ ಘಟಕ ಪರಿಶಿಷ್ಟ ಜಾತಿ 1 ಗುರಿ, ಹೊಸತಾದ ಅಲಂಕಾರಿಕ ಮೀನು ಮಾರಾಟ ಮಳಿಗೆ ಸೇರಿದಂತೆ ಸಹಾಯ ಪರಿಶಿಷ್ಟ ಜಾತಿ 0.1 ಘಟಕ ನೀಡಲಾಗುವುದು. ಸಹಾಯ ಧನ ಘಟಕಗಳ ಉಪಯೋಜನೆಗಳನ್ನು ಪಡೆಯಲು ಸಾಮಾನ್ಯ ವರ್ಗದ ಫಲಾನುಭವಿಗಳಿಗೆ 40% ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳಾ ಫಲಾನುಭವಿಗಳಿಗೆ 60% ಸಹಾಯಧನ ನೀಡಲಾಗುವುದು. ಆಸಕ್ತರು September 20 ಆಯಾ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟ ತಾಲೂಕಿನ ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಪೂರ್ಣ ದಾಖಲೆಗಳೊಂದಿಗೆ ಸಲ್ಲಿಸಬಹುದೆಂದು ಮೀನುಗಾರಿಕೆ ಉಪನಿರ್ದೇಶಕರು ತಿಳಿಸಿರುತ್ತಾರೆ. ಈಗ ಕೇಳಿ ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ